ಕೆಲವೆಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ರಾತ್ರಿ ಕೆಲವು ಕಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 32, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 3ರಿಂದ ರಾಜ್ಯ ಬಜೆಟ್ ಅಧಿವೇಶನ ಪ್ರಾರಂಭ. 7ರಂದು ಮುಂಗಡಪತ್ರ ಮಂಡನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಜಾರಿಗೆ ಆಡಳಿತಾತ್ಮಕ ಅನುಮೋದನೆ. ಶ್ರೇಷ್ಠ ಭಾರತ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಮಹತ್ವದ್ದು, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ವಿಶ್ವ ಪರಿಸರ ದಿನ, ರಾಜ್ಯ ಸರ್ಕಾರದಿಂದ 5 ನಿರ್ಣಯ ಕೈಗೊಳ್ಳಲು ನಿರ್ಧಾರ, ಹಲವೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನೀವು ಕೇಳಲಿದ್ದೀರಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ರಾಯಚೂರಿನ ಪರಿಸರ ಸಂರಕ್ಷಣಾ ಅಧಿಕಾರಿಗಳಾದ ಶ್ರೀ ಎಂಎಸ್ ನಟೇಶ್ ಅವರೊಂದಿಗೆ ಸಂದರ್ಶನ. ನಂತರ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ರಾಯಚೂರಿನ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಚಂದ್ರಣ ಎ ಅವರೊಂದಿಗಿನ ಮಾಹಿತಿ. ನಂತರ ರಾಷ್ಟೀಯ ಜೇನುತುಂಬಿ ಮಿಷನ್ ಕುರಿತು ಮಾಹಿತಿಯನ್ನು ಕೇಳುವಿರಿ. ಹಾಗೆಯೇ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆಯನ್ನು ಕೇಳುವಿರಿ. ಈಗ ಕೇಳಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ರಾಯಚೂರಿನ ಪರಿಸರ ಸಂರಕ್ಷಣಾ ಅಧಿಕಾರಿಗಳಾದ ಶ್ರೀ ಎಂಎಸ್ ನಟೇಶ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವರಿಗೆಲ್ಲ ನಮಸ್ಕಾರ. ಕೇಳುವರೇ, ಇಂದು ಜೂನ್ 5, ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಭಾರತದಲ್ಲಷ್ಟೇ ಅಲ್ಲ ಜಗತ್ತಿನಾದ್ಯಂತ ನಾವು ಇಂದು ಆಚರಣೆ ಮಾಡ್ತಾ ಇದ್ದೀವಿ. ಇರುವುದೊಂದೇ ಭೂಮಿ, ಭೂಮಿಯನ್ನು ಬಿಟ್ಟು ನಾವು ಅನ್ಯಗ್ರಹದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇರುವಂತಹ ಒಂದು ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದರೆ ಪರಿಸರ ಇಂದಿಗೆ ಕಲುಷಿತ ಆಗ್ತಾ ಇದೆ, ಮಾಲಿನ್ಯಕ್ಕೆ ಒಳಪಡ್ತಾ ಇದೆ. ಇದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು, ಆದರೂ ಕೂಡ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಮ್ಮೊಂದಿಗೆ ಇವತ್ತು ರಾಯಚೂರಿನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ರಾಯಚೂರಿನ ಪರಿಸರ ಅಧಿಕಾರಿಗಳಾದ ಶ್ರೀಯುತ ಎಂಎಸ್ ನಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಈ ವರ್ಷದ ಘೋಷವಾಕ್ಯ ಏನಿದೆ, ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ ಮತ್ತೆ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಇಂದು ವಿಶ್ವ ಪರಿಸರ ದಿನಾಚರಣೆ, ನಾವು ಪರಿಸರದಲ್ಲಿದ್ದೀವಿ, ಪರಿಸರ ಬಿಟ್ಟು ನಾವು ಬದುಕಲಿಕ್ಕೆ ಆಗೋದಿಲ್ಲ. ಪರಿಸರದ ವ್ಯವಸ್ಥೆಗೆ ನಾವು ಬಂದರೆ ಈ ವರ್ಷದ ಘೋಷವಾಕ್ಯ ಏನಿದೆ? ಪರಿಸರದ ಬಗ್ಗೆ ಕಾಳಜಿಯಿಂದ 1972 ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಸ್ಟಾಕ್ಹೋಮಲ್ಲಿ ನಡೆದ ಮೇಲೆ 1973 ಪ್ರಥಮ ಬಾರಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭ ಮಾಡಲಾಯಿತು. ಸೊ ಇದೀಗ ನಾವು 50ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಸೊ ವಿಶ್ವ ಪರಿಸರ ದಿನಾಚರಣೆ 50ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಇದೊಂದು ಶುಭ ಸಂದರ್ಭ. ಹೀಗೆ UNEP ಅಂತ, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ, ಅವರು ಪ್ರತಿ ವರ್ಷವೂ ಒಂದೊಂದು ಥೀಮ್ ಕೊಡ್ತಾ ಬಂದಿದ್ದಾರೆ. ಸೊ ಹಾಗೆ 73 ಸಹ ಹಲವಾರು ಥೀಮ್ಗಳನ್ನ ನಾವು ಕೊಟ್ಕೊಳ್ತಾ ಬಂದಿದ್ದಾರೆ. ಸೊ ಆ ಥೀಮುಗಳ ಬಗ್ಗೆ ಸೋ ಮೆನಿ ಥೀಮ್ಸ್ ಆರ್ ದೇರ್. ಅದು ಟ್ರೀಸ್ ಬಗ್ಗೆ, ಸೇಫ್ಗಾರ್ಡ್ ದಿ ಟ್ರೀಸು, ಚಿಲ್ಡ್ರನ್ ಅಂಡ್ ದಿ ಎನ್ವೈರನ್ಮೆಂಟು, ಅವರ್ ಅರ್ತ್ ಅವರ್ ಹ್ಯಾಬಿಟೇಟ್, ಫಾರ್ ಲೈಫ್ ಆನ್ ಅರ್ತ್, ಸೋ ಆನ್. ಸೊ ಈ ಥರ ಪ್ರತಿ ವರ್ಷ ಒಂದೊಂದು ಥೀಮನ್ನು ಕೊಟ್ಕೊತಾ ಬಂದಿದ್ದಾರೆ. ಈ ವರ್ಷದ ಥೀಮು ಬೀಟ್ ದಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಮತ್ತು ಸೊಲ್ಯೂಷನ್ಸ್ ಟು ದಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಈ ವರ್ಷದ ಥೀಮನ್ನು ನಮ್ಮ ವಿಶ್ವಸಂಸ್ಥೆ UNEP ಘೋಷಣೆ ಮಾಡಿದೆ. ಅಂತಂದರೆ ಪ್ಲಾಸ್ಟಿಕ್ಕನ್ನು ನಿರ್ಮೂಲನೆ ಮಾಡೋದು ಅಂದರೆ ಸಂಪೂರ್ಣ ನಿರ್ಮೂಲನೆ ಅಂತ ಆಗಲ್ಲ. ಅದು ಸಂಪೂರ್ಣ ನಿರ್ಮೂಲನೆ ಮಾಡೋಕ್ಕೆ ಇನ್ನೂ ಜಗತ್ತಿನ ಎಲ್ಲ ರಾಷ್ಟ್ರಗಳು ಇನ್ನೂ ಅದನ್ನು ಸಿದ್ಧತೆ ಮಾಡಿಕೊಂಡಿಲ್ಲ. ಕೆಲವು ಮುಂದುವರಿದ ರಾಷ್ಟ್ರಗಳು ಇದನ್ನು ಇದಕ್ಕೆ ಒಪ್ಪಿದೆ, ಆದರೆ ಮುಂದುವರಿಯುತ್ತಿರುವ ಮತ್ತು ಇನ್ನೂ ಹಿಂದುಳಿದಿರುವ ರಾಷ್ಟ್ರಗಳು ಈ ಬಗ್ಗೆ ಇನ್ನೂ ಆತಂಕ ವ್ಯಕ್ತಪಡಿಸ್ತಾ ಇದೆ. ಸಂಪೂರ್ಣ ನಿರ್ಮೂಲನೆ ಈ ಸದ್ಯಕ್ಕೆ ಸಾಧ್ಯವಿಲ್ಲದೇ ಇದ್ದರೂ ಅದರಲ್ಲಿ ಈ ರೀಸೈಕಲ್ ಆ್ಯಂಡ್ ರೀಯೂಸ್, ಸೊ ಅದನ್ನು ಪ್ಲಾಸ್ಟಿಕ್ನ ಡಿಸೈನ್ ಮಾಡಬೇಕಾದ್ರೇ ರೀಯೂಸ್ ಮತ್ತು ರೀಸೈಕಲ್ ಕಾನ್ಸೆಪ್ಟ್ ಇಟ್ಕೊಂಡು ಡಿಸೈನ್ ಮಾಡಿ ಅದನ್ನು ಆದಷ್ಟು ಮರುಬಳಕೆ ಮಾಡಿ ಅದರ ಒಂದು ಅದರಿಂದ ವಾತಾವರಣದ ಮೇಲೆ ಮಾಲಿನ್ಯವಾಗದಂತೆ ತಡೆಯುವ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ರಾಷ್ಟ್ರಗಳು, ಸುಮಾರು 170 ಇವತ್ತು ಈ ಬಗ್ಗೆ ಕಾರ್ಯಪ್ರವೃತ್ತರಾಗಿವೆ. ಸೊ ಈಗ ಮುಂದಿನ ವರ್ಷ 2024 ಎಲ್ಲೋ ಒಂದು ಕಡೆ ಅವರು ಇದ್ರ ಬಗ್ಗೆ ಒಂದು ಅಗ್ರಿಮೆಂಟ್ಗೆ ಬರುವ ಸಾಧ್ಯತೆ ಇದೆ. ಸೊ ಮತ್ತೆ 2025 ಈ ಅಗ್ರಿಮೆಂಟು ಜಾರಿಯಾಗುವ ಸಂಭವ ಇದೆ. ಸೊ ಆ ಜಾರಿ ಆದಮೇಲೆ ನಮ್ಮಲ್ಲಿ ಒಂದು ನಿಚ್ಚಳ ಚಿತ್ರಣ ಒಂದು ನಮಗೆ ಸಿಗಲಿದೆ. MS ನಟೇಶ್ ಅವರ, ಈ ವರ್ಷ ವಿಶ್ವಸಂಸ್ಥೆ ಪ್ಲಾಸ್ಟಿಕ್ ಬಗ್ಗೆ ಅಷ್ಟು ಕಳವಳಕಾರಿಯನ್ನ ಅಂಶವನ್ನು ವ್ಯಕ್ತಪಡಿಸಿದೆ, ಪ್ಲಾಸ್ಟಿಕ್ ಪರಿಸರದಲ್ಲಿ ಅಷ್ಟು ಮಾರಕವೇ? ಇವತ್ತು ಪ್ಲಾಸ್ಟಿಕ್ ಅನ್ನೋದು ನಮ್ಮ ಎಲ್ಲ ಪಂಚಭೂತಗಳಲ್ಲಿ ಸೇರಿ ಹೋಗಿದೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಇವತ್ತು ಗಾಳಿಯಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಸಮುದ್ರದಲ್ಲಿರ್ಬೋದು, ಅಥವಾ ನಮ್ಮ ಮಣ್ಣಿನಲ್ಲಿರ್ಬೋದು, ಮತ್ತು ಕೊನೆಗೆ ನಮ್ಮ ದೇಹದಲ್ಲೂ ಸೇರಿರುವಂಥ ಒಂದು ಆತಂಕ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಸೊ ಈ ಪ್ಲಾಸ್ಟಿಕ್ ಅನ್ನೋದು ಒಂದು ಪಾಲಿಮರ್ ಅಂತ ನಮಗೆಲ್ಲ ಗೊತ್ತು, ಇದೊಂದು ಕೆಮಿಕಲ್ ವಸ್ತು. ಈ ಪ್ಲಾಸ್ಟಿಕ್ ಅನ್ನೋದು ಬಳಕೆ ಎಷ್ಟು ಸುಲಭವೋ ಮತ್ತು ಎಷ್ಟು ನಮಗೆಲ್ಲ ಒಂದು ಬಹಳ ಒಂದು ಕಂಫರ್ಟನ್ನು ಕೊಡುತ್ತೋ, ಏನು ಸಾಮಾನು ತೊಗೊಬೇಕಾದ್ರೆ ಏನೋ ಒಂದು ಇಟ್ಟಬೇಕಾದ್ರೂ ಪ್ಲಾಸ್ಟಿಕ್ ಅನ್ನೋದನ್ನು ಇವತ್ತು ಜನ ತುಂಬ ಇದಾಗಿ ಬಳಸ್ತಾ ಇದ್ದಾರೆ. ಯಾವುದಕ್ಕೂ ಒಂದು ಕಾಫಿ ತೊಗೊದ್ಕೊಳ್ಳೋಕ್ಕೂ, ಒಂದು ಟೀಗೂ ಪ್ಲಾಸ್ಟಿಕ್ ಚೆಲ್ಲಲ್ಲೇ ಹಾಕ್ಕೊಂಡು ತೊಗೊಳ್ಳೋಂಥ ವ್ಯವಸ್ಥೆ ನಮ್ಮಲ್ಲಿದೆ. ತಿಂಡಿ ತಗೋತಾರೆ, ಮತ್ತೊಂದು ಮಗದೊಂದು, ಆದರೆ ಮತ್ತೆ ಆ ಬಾಟ್ಲ್ಗಳಲ್ಲಿ ನೀರು ತುಂಬುತ್ತಾರೆ, ಮತ್ತೆ ಮತ್ತೆ ಯೂಸ್ ಮಾಡ್ತಾರೆ. ಆದರೆ ಈ ಪ್ಲಾಸ್ಟಿಕ್ ಅನ್ನೋ ಒಂದು ವಸ್ತು ಇದೆಯಲ್ಲ, ಅದು ಪಾಲಿಮರ್ ಆಗಿರೋದ್ರಿಂದ ಸೊ ಅದರಲ್ಲಿ ಲೀಚಿಂಗ್ ಅಂತ ಒಂದು ಕೆಮಿಕಲ್ ಉತ್ಪಾದನೆ ಆಗುತ್ತೆ, ಲೀಚಿಂಗ್ ಆಗಿ ಕೆಮಿಕಲ್ ಉತ್ಪಾದನೆ ಆಗಿ ಸೊ ಅದು ಕೊನೆಗೆ ಮೈಕ್ರೋ ಪ್ಲಾಸ್ಟಿಕ್ ಅಂತ ಏನು ಹೇಳ್ತೀವಿ, ಅದು ಮೈಕ್ರೋ ಪ್ಲಾಸ್ಟಿಕ್ ರೂಪ ಪಡೆದಾಗ ಅದನ್ನು ನಾವು ಗುರುತಿಸೋದು ಕಷ್ಟ. ಮತ್ತು ಅದು ಎಲ್ಲಿ ಯಾವ ರೂಪದಲ್ಲಿ ಮನುಷ್ಯನ ದೇಹ ಸೇರ್ತಾ ಇದೆ, ನೀರು ಸೇರ್ತಾ ಇದೆ, ಭೂಮಿ ಸೇರ್ತಾ ಇದೆ, ಸೊ ಇದರಿಂದೆಲ್ಲ ನಮಗೆ ಒಂದು ಬಹಳ ಒಂದು ಆತಂಕವಾದ ವಾತಾವರಣ ಇವತ್ತು ಮೂಡಿದೆ. ಇವತ್ತು ಭೂಮಿಗಳಲ್ಲಿ ಇವತ್ತು ಸಾಕಷ್ಟು ಪ್ಲಾಸ್ಟಿಕ್ ಸೇರಿದೆ. ಸೊ ಈ ನಮ್ಮಲ್ಲಿ ಅಡುಗೆ ಮನೆಯಿಂದ ಹಿಡ್ಕೊಂಡು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಜೊತೆಗೆ ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ ಎಲ್ಲ ಒಂದು ಇದರಲ್ಲೂ ನಮ್ಮ ಹಾಸು ಹೊಕ್ಕಾಗಿದೆ ಅಂತ ನಾನು ಹೇಳಬೇಕಂತ. ಮೇಜು ಕುರ್ಚಿ ಕೂಡ ಎಲ್ಲೋ ಒಂದು ಕಡೆ ಹಾರ್ಡ್ ಪ್ಲಾಸ್ಟಿಕ್ಕು, ಅದನ್ನು ಆದಷ್ಟು ನಾವು ಮರುಬಳಕೆ ಮಾಡ್ಕೋತೀವಿ. ಆದರೆ ಈ ಮರುಬಳಕೆ ಮಾಡಲಾರದ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿದೆ, ಈ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಅನಾಹುತ ಜಾಸ್ತಿ ಆಗ್ತಾ ಇದೆ. ಇದನ್ನು ಮನೆಗಂಡೆ ಕಳೆದ ವರ್ಷ ನಮ್ಮ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಮಂತ್ರಾಲಯವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿದೆ. ಸೊ ಈ ರೂಲ್ಸ್ ಹೊಸದಾಗಿರೋ ಇದಕ್ಕೆ ನಿಯಮ ತಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಬಳಕೆಯನ್ನು ಬ್ಯಾನ್ ಮಾಡಿದೆ. ಮತ್ತು ಈಗ ಮರುಬಳಕೆಗೋಸ್ಕರ ಪ್ಲಾಸ್ಟಿಕ್ನ ಅತಿ ಹೆಚ್ಚು ಮರುಬಳಕೆ ಮಾಡಬೇಕು ಅಂತ, ಯಾವುದೇ ಪ್ಲಾಸ್ಟಿಕ್ ಸಣ್ಣ ಇದು ಆದರೂ ಅದರ ಥಿಕ್ನೆಸ್ನ ಇನ್ಕ್ರೀಸ್ ಮಾಡಿ 100 µm ಮೇಲೆ ಯಾವುದೇ ಇದ್ರೂ ಆ ವಸ್ತು ತಯಾರು ಮಾಡಬೇಕು. ಅದಕ್ಕಿಂತ ಕಡಿಮೆ ಪ್ಲಾಸ್ಟಿಕ್ನ ಎಲ್ಲೂ ತಯಾರು ಮಾಡೋಂಗಿಲ್ಲ ಮತ್ತು ಬಳಕೆ ಮಾಡೋಂಗಿಲ್ಲ ಅನ್ನೋ ಒಂದು ನಿಷೇಧವನ್ನು ಹೇರಿದೆ. ಏನು ಕಾರಣ ಅಂದರೆ ಅದು ಆ 100 μm ಇಂದ ಜಾಸ್ತಿ ಆದಾಗ ಅದನ್ನು ಮರುಬಳಕೆ ಸುಲಭ ಆಗುತ್ತೆ. ಸೊ ಈಗ ಏನಾಗ್ತಾ ಇದೆ, ನಮ್ಮ ಥಿನ್ ರೇಸರ್ ಬ್ಲೇಡ್ ಪ್ಲಾಸ್ಟಿಕ್ ಅಂತ ಏನು ಹೇಳ್ತೀವಿ, ಭಾಳ ಥಿನ್ ಆಗಿರುವಂಥದ್ದು, ಅದು ಎಲ್ಲೂ ಮರುಬಳಕೆ ಮಾಡೋಕ್ಕೆ ಬರಲ್ಲ. ಮತ್ತು ಅದು ಅತಿ ಬೇಗ ಇದಾಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ಆಗಿ ಎಲ್ಲ ಕಡೆ ವಾತಾವರಣದಲ್ಲಿ ಸೇರ್ತಾ ಇದೆ. ಈ ಒಂದು ಆತಂಕ ಇವತ್ತು ಎಲ್ಲ ಕಡೆ ಮೂಡಿದೆ. ಇವತ್ತು ಸಮುದ್ರದಲ್ಲಿ ಎಷ್ಟೋ ಬೆಟ್ಟಗಳಷ್ಟು ಪ್ಲಾಸ್ಟಿಕ್ ಇವತ್ತು ಸೇರಿ ಅಲ್ಲಿ ಎಷ್ಟು ಇದಿದೆ, ಪ್ರಾಣಿಗಳಿಗೆ ಸಂಚಕ, ಪ್ರಾಣಿಗಳಿಗೆ ಮತ್ತೆ ತಿಮಿಂಗ್ಲ ಮತ್ತೊಂದು ಎಲ್ಲ ಜೀವಿಗಳಿಗೆ ಕಂಟಕ ಮೂಡಿದೆ. ಮತ್ತೆ ಅಲ್ಲಿ ಮೀನು ಎಲ್ಲ ಅದರಿಂದ ಪ್ಲಾಸ್ಟಿಕ್ನ ಸೇವಿಸಿ ಆ ಮೀನುಗಳನ್ನ ನಮ್ಮ ಮನುಷ್ಯರು ಸೇವಿಸಿ ಅವ್ರ ದೇಹದಲ್ಲಿ ಎಲ್ಲೋ ಒಂದ್ ಕಡೆ ಪ್ಲಾಸ್ಟಿಕ್ ಸೇರಿ ರಕ್ತದಲ್ಲಿ ಪ್ಲಾಸ್ಟಿಕ್ ಇವತ್ತು ಕಾಣಿಸ್ಕೊತಾ ಇದೆ. ಸೊ ಈ ಕಾರಣದಿಂದ ಈ ಒಂದು ಪ್ಲಾಸ್ಟಿಕ್ನ ಬಳಕೆಯ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ನಮ್ಮ ಎಲ್ಲ ಪ್ರಪಂಚದ ಎಲ್ಲ ದೇಶಗಳು ಮತ್ತು UNEP ಅವರು ಈ 50ನೇ ವರ್ಷದಲ್ಲಿ ಇದನ್ನು ಆದಷ್ಟು ನಾವು ನಿರ್ಮೂಲನ ಮಾಡಬೇಕು ಮತ್ತು ಇದನ್ನು ಬಳಕೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವರ್ಷದ ಧ್ಯೇಯವಾಕ್ಯವನ್ನು ಬೀಟ್ ದಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋ ಒಂದು ಇದನ್ನು ಹೊರಡಿಸಿದ್ದಾರೆ. ಒಂದು ನನ್ನ ಪ್ರಕಾರ ಇದು ಒಂದು ಬಹಳ ಒಂದು ಮುಖ್ಯವಾದ ಮತ್ತು ಗಂಭೀರವಾದ ವಿಷಯ ಅಂತ ನಾನು ಭಾವಿಸ್ತೇನೆ. MS ನಟೇಶ್ ಅವರ, ಈಗ ಪ್ಲಾಸ್ಟಿಕ್ ಮೊದಲಿಗೆ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತ ಆಗಿತ್ತು, ಈಗ ಅದು ಎಲ್ಲೆಡೆ ಸರ್ವಾಂತರ್ಯಾಮಿಯಾಗಿ ವ್ಯಾಪಿಸಿದೆ. ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಮಹಾನಗರಗಳಲ್ಲಿ ಪ್ಲಾಸ್ಟಿಕ್ ಇಲ್ಲದೆ ಬದುಕೇ ಇಲ್ಲೆಂಬಂತ ಒಂದು ಸ್ಥಿತಿಗೆ ನಾವು ನಿರ್ಮಾಣವಾಗಿದ್ದೀವಿ. ಇಲ್ಲಿ ಪ್ಲಾಸ್ಟಿಕ್ ಬಳಕೆಯ ಪ್ರಮಾಣ ನಗರಗಳಲ್ಲಿ ಹೆಚ್ಚಿಂತಿರೋ ಅಥವಾ ಗ್ರಾಮೀಣಗಳಲ್ಲಿ ಹೆಚ್ಚಿಂತಿರೋ? ನಗರಗಳಲ್ಲಿ ಈಗ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿಯೇ ಇದೆ, ಆದರೆ ಗ್ರಾಮೀಣದಲ್ಲೂ ಕ್ರಮೇಣ ಏನಾಗಿದೆ ಅಂದರೆ ನಮ್ಮಲ್ಲಿ ಗ್ರಾಮೀಣದಲ್ಲೂ ಇವತ್ತು ಜನ ಬಹಳಷ್ಟು ಮುಂದುವರೆದಿದ್ದಾರೆ. ಮತ್ತು ಅವರಲ್ಲಿ ಒಂದು ಕನ್ಸ್ಯೂಮರಿಸಮ್ ಅನ್ನೋದು ಇವತ್ತು ಅವರಲ್ಲೂ ಜಾಸ್ತಿ ಇದೆ. ಸೊ ಅದರಿಂದ ಅಲ್ಲಿನೂ ಸಹ ಪ್ಲಾಸ್ಟಿಕ್ಕು ಅತಿ ಹೆಚ್ಚಾಗಿ ಅಲ್ಲೂ ಬಳಕೆ ಮಾಡ್ತಾ ಇದ್ದಾರೆ. ಹಲವು ಕಾರಣಗಳಿಗೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ, ಬರೀ ನಮ್ಮ ಅಂಗಡಿ ಮತ್ತೊಂದು ವಸ್ತು ಅಂತಲ್ಲ, ಈಗ ನಮ್ಮ ಈ ವ್ಯವಸಾಯ ಅಗ್ರಿಕಲ್ಚರ್ಗೂ ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ. ಈಗ ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತೊಂದು ಪಾಲಿ ಹೌಸ್ ಅಂತ ಇರ್ಬೋದು, ಮುಂತಾದ ಹಲವು ಕ್ಷೇತ್ರಗಳಲ್ಲಿ ಈ ಪ್ಲಾಸ್ಟಿಕ್ ಇವತ್ತು ಬಳಕೆ ಆಗ್ತದೆ. ಇಟ್ ಮೇ ಬಿ ಮೆಡಿಕಲ್ ಫೀಲ್ಡ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಮಗದೊಂದು ಇರ್ಬೋದು. ಸೊ ಈಗ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ, ಬರೀ ಯಾವುದೋ ಒಂದು ರಿಟೈಲ್ ವಸ್ತುಗಳು ಅಥವಾ ಸಮ್ ಇದಕ್ಕೆ ಅಂತ ಪ್ಯಾಕೇಜಿಂಗ್ ಅಂತ ಏನಿಲ್ಲ. ಸೊ ಹಲವು ಕ್ಷೇತ್ರಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ, ಆದರೆ ಬಳಕೆಯಾದ ಪ್ಲಾಸ್ಟಿಕ್ಕು ರಿಯೂಸ್ ಆಗ್ತಾ ಇಲ್ಲ, ರೀಸೈಕಲ್ ಆಗ್ತಾ ಇಲ್ಲ. ಸೊ ಇದರಿಂದ ಅದು ಎಲ್ಲೋ ಒಂದು ಕಡೆ ಈಗ ಒಂದು ಜಗತ್ತಿನ ಒಂದು ಅಧ್ಯಯನದ ಪ್ರಕಾರ ಪ್ರತಿ 9% ಮಾತ್ರ ರೀಸೈಕಲ್ ಆಗ್ತಾ ಇದೆ, ಇನ್ನು 19% ಇನ್ಸನ್ರೇಟ್ ಆಗ್ತಾ ಇದೆ, ಮತ್ತು ಇನ್ನು ಒಂದು 50% ಈ ಲ್ಯಾಂಡ್ ಫಿಲ್ ಅಂತ ಏನು ಹೇಳ್ತೀವಿ ಭೂಮಿಯೊಳಗೆ ಸೇರ್ತಾ ಇದೆ, ಇನ್ನು 22% ಯಾವ ಲೆಕ್ಕಕ್ಕೂ ಸಿಗ್ತಾ ಇಲ್ಲ. ಸೊ ಒಂದು ಎಸ್ಟಿಮೇಟ್ ಪ್ರಕಾರ, ಒಂದು ಅಂದಾಜು ಪ್ರಕಾರ ವಿಶ್ವದ ಒಂದು ಪ್ಲಾಸ್ಟಿಕ್ ವೇಸ್ಟ್ ಎಷ್ಟು ಜನರೇಟ್ ಆಗ್ತಾ ಇದೆ ಅಂದರೆ 353 ಮಿಲಿಯನ್ ಟನ್ಸ್ ಪ್ರತಿ ವರ್ಷ ಅದು ಜನರೇಟ್ ಆಗ್ತಾ ಇದೆ, ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ಬರೀ 9% ಅಷ್ಟೇ, 9% ಮಾತ್ರ ಇವತ್ತು ರೀಸೈಕಲ್ ಆಗ್ತಾ ಇದೆ. ಈ ತರ ವಾತಾವರಣದಲ್ಲಿ ಅದು ಪರಿಸರದಲ್ಲಿ ಎಲ್ಲ ಇದರಲ್ಲೂ ಸೇರ್ತಾ ಇರೋದ್ರಿಂದ ಒಂದು ಆತಂಕ ಮೂಡಿದೆ. ಈಗ ಒಂದು ಅಗ್ರಿಕಲ್ಚರ್ ಇದು ಯಾವ ಥರ ಅಂದರೆ ಈಗ ಅಗ್ರಿಕಲ್ಚರ್ ಮೇಲೆ ಎಫೆಕ್ಟ್ ಆಗ್ಬೋದು, ಮತ್ತು ಸಮುದ್ರದಲ್ಲಿ ಸೇರಿ ಮೀನುಗಾರಿಕೆ ಮೇಲೆ ಅದು ಪರಿಣಾಮ ಬೀರ್ಬೋದು, ಮತ್ತು ಕೊನೆಗೆ ಜನಗಳ ಹೆಲ್ತ್ ಬಗ್ಗೆ. ಸೊ ಅದನ್ನು ಇನ್ನೂ ಲೈಫ್ ಸೈಕಲ್ ಸ್ಟಡಿ ಮಾಡಿದಾಗ ಅದನ್ನು ಅದರಿಂದ ಇನ್ನೂ ಏನೇನು ಮಾರಕ ಕಾಯಿಲೆಗಳು ಬರ್ಬೋದು, ಯಾಕಂದರೆ ಪಾಲಿಮರ್ಸ್ ಆರ್ ವೆರಿ ಲಾಂಗ್ ಚೈನ್ ಕೆಮಿಕಲ್ಸ್, ಅವು ನಮ್ಮನ್ನು ಜೀನ್ ಮೇಲೆ ಎಫೆಕ್ಟ್ ಮಾಡಿ ಮಾರಕ ಕಾಯಿಲೆಗಳಾದ ಕ್ಯಾನ್ಸರು ಮತ್ತೊಂದು ಮಗದೊಂದು ಎಲ್ಲ ಥರ ಆಗ್ಬೋದು ಅಂತ ಒಂದನ್ನು ಇನ್ನೂ ಅಧ್ಯಯನ ಮಾಡ್ತಾ ಇದ್ದಾರೆ. ಈಗ ಒಂದು ಸಮಸ್ಯೆ, ನಮ್ಮ ಮನಸ್ಥಿತಿ ಹೇಗಾಗಿಬಿಟ್ಟಿದೆ ಅಂತಂದರೆ, ಯಾವುದೋ ಒಂದು ಮನೆಗೆ ಹೊರ ಹೋದಾಗ ನಾವು ಒಂದು ಕೈಚೀಲವನ್ನು ತೆಗೆದುಕೊಳ್ಳುವಂಥ ಪ್ರವೃತ್ತಿ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ಹಾಲಿಗಾಗಲಿಯೋ ಅಥವಾ ಒಂದು ತರಕಾರಿಗಾಗಲಿಯೋ ಎಲ್ಲದಕ್ಕೂ ಅಲ್ಲಿ ನಾವು ಪ್ಲಾಸ್ಟಿಕ್ ಮೇಲೇ ಅವಲಂಬನೆ ಆಗ್ತಾ ಇದ್ದೀವಿ. ಯಾಕೆ ಹೀಗೆ ಮನಸ್ಥಿತಿ ಬದಲಾಗಿದೆ, ಅಥವಾ ಅದು ಸಿಗುತ್ತೋ ಅನ್ನೋದು ಅಥವಾ ಪರಿಸರದ ಬಗ್ಗೆ ಅವಜ್ಞೆ ಅನ್ನೋದು ಹೇಗೆ ಅಂತ? ನಾವು ಹಿಂದೆ ಹೇಳಬೇಕಂದ್ರೆ ಹಿಂದೆ ನೋಡಿದಾಗ ನಾವು ಪ್ಲಾಸ್ಟಿಕ್ ಇಲ್ಲದ ಕಾಲದಲ್ಲೂ ಜನ ಬದುಕಿದ್ರು, ಪ್ಲಾಸ್ಟಿಕ್ ಇಲ್ಲದ ಕಾಲದಲ್ಲಿ ಜೀವನವನ್ನು ನಡೆಸಿದ್ರು, ಮತ್ತೆ ಎಲ್ಲರೂ ಬಟ್ಟೆ ಬ್ಯಾಗು ಮತ್ತೊಂದು ಗೋಣಿ ಚೀಲ ಇರ್ಬೋದು ಮತ್ತು ಗಾಜಿನ ಬಾಟ್ಲ್ ಇರ್ಬೋದು. ಆಗ ಹಾಲಿಗೆ ಯಾವುದು ಪ್ಲಾಸ್ಟಿಕ್ ಇದೇ ಇರಲಿಲ್ಲ, ಹಿಂದೆ ಹಾಲು ಬರ್ತಾ ಇದ್ದಿದ್ದು ಬಾಟ್ಲಲ್ಲಿ ಬರ್ತಾಯಿತ್ತು. ನಾವು ನೋಡಿದಾಗ ಚಿಕ್ಕ ವಯಸ್ಸಿನಲ್ಲಿ ಬಾಟ್ಲಲ್ಲಿ ಬರ್ತಾಯಿತ್ತು, ಮನೆಯಿಂದ ಇನ್ನೊಂದೇನೋ ಒಂದು ಪಾತ್ರೆನೇನೋ ತೊಗೊಂಬರೋರು ಅದರಲ್ಲಿ ಹಾಲು ತೊಗೊಂಡು ಹೋಗೋರು. ಆದರೆ ಆಮೇಲೆ ಬರ್ತಾ ಬರ್ತಾ ಪ್ಲಾಸ್ಟಿಕ್ ಯಾವಾಗ ಇದಾಯಿತು, ಎಲ್ಲರಿಗೂ ಭಾಳ ಸುಲಭ ಆಯಿತು, ಅಂಗಡಿಯವ್ರಿಗೆ ಮತ್ತೆ ನಮ್ಮ ಕನ್ಸ್ಯೂಮರ್ಸ್ಗೆ ಎಲ್ಲ ಯಾವ್ದು ಬೇಕಾದ್ರೂ ಏನು ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಮತ್ತು ಎಲ್ಲಿ ಬೇಕಾದ್ರೂ ಇಡ್ಬೋದು, ಯಾವುದೇ ಲೀಕೇಜ್ ಆಗಲ್ಲ, ಮತ್ತು ಕೆಡಲ್ಲ, ಏನೋ ಒಂದು ಭಾಳ ಕಂಫರ್ಟ್ ಬಂದುಬಿಡ್ತು. ಆಗ ಅದನ್ನು ಬಳಕೆ ಏನಾಯಿತು, ದ್ವಿಗುಣ ತ್ರಿಗುಣ, ಮತ್ತು ಅದು ತುಂಬ ಅತಿಯಾಗಿ ಆಗಿ ಕೊನೆಗೆ ಅದು ಇವತ್ತು ಎಲ್ಲೋ ಒಂದು ಕಡೆ ಇದನ್ನು ಕೈಗೆ ಸಿಗದಷ್ಟು ಮಟ್ಟಕ್ಕೆ ಎತ್ತರಕ್ಕೆ ಹೋಗಿದೆ. ಮತ್ತು ಜನಗಳ ಮನಸ್ಥಿತಿ ಬದಲಾಗುವಂಥ ಪ್ರಸಂಗ ಕಾಣ್ತಾನೇ ಇಲ್ಲ. ಯಾಕಂದರೆ ಜನ ಯಾರು ಈಗ ಬಟ್ಟೆ ಬ್ಯಾಗು ಒಂದು ಇದನ್ನ ಹಿಡಿದು ಹೋಗೋರೇ ಇಲ್ಲ ಮನೆಯಿಂದ, ಎಲ್ಲ ಖಾಲಿ ಕೈಯಲ್ಲಿ ಹೋಗ್ತಾರೆ. ಆಮೇಲೆ ಸಿಕ್ಕ ಕಡೆ ಎಲ್ಲ ಕಡೆ ಏನು ಹೂ ತಗೋತಾರೆ, ಇನ್ನೊಂದು ಕಡೆ ತಿಂಡಿ ತಗೋತಾರೆ, ಇನ್ನೊಂದು ಕಡೆ ಬ್ರೆಡ್ ತಗೋತಾರೆ, ಎಲ್ಲ ಕಡೆ ಕೈ ಚೀಲ ಇಟ್ಕೋತಾರೆ, ಕೈ ಬೆರಳಿಗೂ ಒಂದೊಂದು ಚೀಲ ಇಟ್ಕೊಂಡು ಮನೆಗೆ ಬರುವಂತ ವಾತಾವರಣ ಇವತ್ತು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಎಷ್ಟೇ ಬ್ಯಾನ್ ಮಾಡಿದ್ರು ಇವತ್ತು ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ, ಕರ್ನಾಟಕ 2016 ಬ್ಯಾನ್ ಆಯಿತು ಕೈ ಚೀಲ ಅನ್ನೋದು, ಪ್ಲಾಸ್ಟಿಕ್ ಕೈ ಚೀಲ 2016 ಬ್ಯಾನ್ ಆಗಿತ್ತು ನಮ್ಮಲ್ಲಿ. ಆದರೂ ಸಹ ಅದನ್ನು ನಾವು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಯಾಕಂದರೆ ನಾವು ಕರ್ನಾಟಕ ಒಂದು ರಾಜ್ಯ ಮಾಡಿದ್ರಾಗಲ್ಲ, ಈ ಸುತ್ತಮುತ್ತಲು ಕಡೆಯಿಂದ ಪಕ್ಕದ ರಾಜ್ಯಗಳಿರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ, ಅಲ್ಲಿಂದ ಈ ಪ್ಲಾಸ್ಟಿಕ್ ಈ ಕೈ ಚೀಲ ಮತ್ತೊಂದು ಮಗದೊಂದು ಹರಿದು ಬರ್ತಾನೆ ಇದೆ. ಅದನ್ನೆಲ್ಲ ನಿಲ್ಸಕ್ಕೆ ಅನ್ನೋದು ಬಹಳ ಒಂದು ಕಠಿಣ. ಎಷ್ಟೋ ನಾವು ಅದನ್ನ ತಪಾಸಣೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಬಂದು ಅದು ಎಲ್ಲರ ಕೈಗೂ ಸಿಗುವಂತ ವಸ್ತು ಆಗಿಬಿಟ್ಟಿದೆ. ಈಗ ಇತ್ತೀಚೆಗೆ ಪ್ರಾಣಿಗಳಲ್ಲಿ ಕೂಡ ಪ್ಲಾಸ್ಟಿಕ್ ಅಂಶ ಜಾಸ್ತಿ ಆಗಿದೆ, ಹಾಲಿನ ರಾಸುಗಳಲ್ಲಿ ಎಲ್ಲ ಇದರಲ್ಲೂ. ಯಾಕಂದ್ರೆ ನಮ್ಮ ಪಂಚಭೂತಗಳಲ್ಲಿ ಒಂದು ಸೇರ್ತು ಅಂದ್ರೆ ಮಾನವನ ದೇಹ ಏನ್ ಮಾಡಿದೆ, ಪಂಚಭೂತಗಳಿಂದ ಆಗಿದೆ. ಸೊ ಈ ಪಂಚಭೂತಗಳು ಏನು ಭೂಮಿಯಲ್ಲಿದೆ ಇದು ಸುತ್ತಮುತ್ತಲು ಆ ವಾತಾವರಣದಲ್ಲಿ ಅದು ಸೇರಿದಾಗ ಅದು ನ್ಯಾಚುರಲಿ ನಮ್ಮ ದೇಹನು ಆ ಒಂದು ಇದರಿಂದ ಮಾಲಿನ್ಯದಿಂದ ಮುಕ್ತವಾಗಿರಲ್ಲ. ಅಂದ್ರೆ ಈಗ ನಾವು ಪ್ಲಾಸ್ಟಿಕ್ ಅತಿಯಾದ ಸೇವನೆಯಿಂದ ಈಗ ನಗರಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಾಣಿಗಳಿಗೆ, ಆಕಳುಗಳಿಗೆ, ಎಮ್ಮೆಗಳಿಗೆ ಈ ಹೊಟ್ಟೆ ಚೀಲಗಳು ಕ್ಯಾನ್ಸರ್ನಿಂದ ಬಳಲುವಂತ ಅದು ಒಂದು ಭಾಗ. ಆದ್ರೆ ಇದು ಏನಂದ್ರೆ ನಮ್ಮ ಈ ನಮ್ಮ ಈ ಜನಕ ತ್ಯಾಜ್ಯ ಇದು ಕಸವಿಲವ್ಯಾರ ಏನಿದೆ ಅದರಲ್ಲಿ ನಮ್ಮ ಜನಗಳು ಅದನ್ನ ಅರಿತು ವಿಂಗಡಣೆ ಮಾಡ್ತಾ ಇಲ್ಲ. ಮತ್ತೆ ಅದನ್ನ ನಮ್ಮ ಈ ನಗರಸಭೆ ಮತ್ತೊಂದು ಮಗದೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಅದನ್ನ ವಿಂಗಡಣೆ ಮಾಡಿ ಅದನ್ನ ಶೇಖರಣೆ ಮಾಡಿ ಪ್ರಾಪರ್ ಆಗಿ ಅದನ್ನ ಡಿಸ್ಪೋಸ್ ಮಾಡುವಂತ ವ್ಯವಸ್ಥೆಗಳಾಗ್ತಾ ಇಲ್ಲ. ಸೊ ಅದರಿಂದ ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಇದರ ಸುಟ್ಟು ಬಿಡ್ತಾರೆ ಈ ಪ್ಲಾಸ್ಟಿಕ್ ಎಲ್ಲೋ ಒಂದ್ ಕಡೆ ಸುಟ್ಟು ಆ ಸುಡೋದ್ರಿಂದ ಏನಾಗುತ್ತೆ ಅದು ಗಾಳಿ ವಾಯುಮಾಲಿನ್ಯ ಆಗಿ ಮತ್ತೆ ಆ ಸುಡೋದ್ರಲ್ಲಿ ಪೂರ್ತಿ ಸುಡಲ್ಲ, ಅದು ಸುಟ್ಟರು ಅದೆಲ್ಲೆಲ್ಲೋ ಒಂದ್ ಕಡೆ ಮೈಕ್ರೋ ಪ್ಲಾಸ್ಟಿಕ್ ತರ ಹರಡ್ಕೊಳ್ಳುತ್ತೆ. ಸೊ ಅದು ನಮ್ಮ ಉಸಿರಾಟದ ಮೂಲಕ ಬರುತ್ತೆ, ಮತ್ತೊಂದ್ ಕಡೆ ಹೋಗುತ್ತೆ, ನೀರಲ್ಲಿ ಬೀಳುತ್ತೆ, ಮತ್ತು ಭೂಮಿಯಲ್ಲಿ ಇರುತ್ತೆ. ಸೊ ಆ ಭೂಮಿಯಿಂದ ಬೆಳೆ ಬೆಳೆಯುತ್ತೆ, ಬೆಳೆಯಿಂದ ನಾವು ಬೆಳೆ ತಿಂದಾಗ ನಮಗ್ ಬರುತ್ತೆ ತರಕಾರಿ. ಸೊ ಈಗ ಹಲವು ತರ ಹಲವು ಇದರಲ್ಲಿ ನಮ್ಮ ದೇಹ ನಾವು ಹೋಗ್ತಾ ಇದೆ. ಪ್ಲಾಸ್ಟಿಕ್ ಅನ್ನೋದು ಬರೀ ಯಾವ್ದೋ ಹಸು ತಿಂತು ತಿಂತು ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಬೆಳೆ ಆಹಾರ ಆರೋಗ್ಯ ಕೂಡ ಹಾಲು ಎಲ್ಲಾ ತರದಲ್ಲಿ ಇವತ್ತು ನೀರು. ಸೊ ಈ ನೀರು ಬಾಟ್ಲಲ್ಲಿ ನೀರು ಉಪಯೋಗಿಸ್ತಾ ಇರ್ತೀವಿ, ಅದು ಜಾಸ್ತಿ ಬಳಕೆ ಮಾಡಿದಾಗ ಆ ಪ್ಲಾಸ್ಟಿಕ್ ಆ ಬಾಟ್ಲಿಂದ ಅದು ಜಾಸ್ತಿ ಯೂಸ್ ಮಾಡಿ ಅದು ಮೈಕ್ರೋ ಪ್ಲಾಸ್ಟಿಕ್ಸ್ ಒಳಗಡೆ ಸೇರ್ಬೋದು. ಸೊ ಅಂಥದ್ದು ಎಲ್ಲ ಇವತ್ತು ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ನಮ್ಮನ್ನು ನಮಗೆ ಬಂದಿದೆ. ಸೊ ಅದರಿಂದನೇ ಈಗ ವಿಶ್ವಾದ್ಯಂತ ಎಲ್ಲ ದೇಶಗಳು ಎಲ್ಲ ಒಂದು ಕಡೆ ಸೇರಿ ಇದನ್ನು ಆತಂಕವನ್ನು ಹೊರದೂಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಪರಿಸರ ವಿಶ್ವ ಪರಿಸರ ದಿನಾಚರಣೆ 50th ಈ ಪ್ಲಾಸ್ಟಿಕ್ ಮಾಲಿನ್ಯವನ್ನೇ ಮುಖ್ಯವಾಗಿ ಗುರಿಯಾಗಿ ಇಟ್ಟುಕೊಂಡು ಇವತ್ತು ಧ್ಯೇಯವಾಕ್ಯವನ್ನು ಹೊರಡಿಸಿವೆ. ಈಗ ನಾವು ಕಳೆದ 50 ಪ್ರತಿಯೊಂದು ವರ್ಷನೂ ಕೂಡ ಒಂದೊಂದು ಘೋಷಣೆಗೆ ನಾವು ಸ್ಟಿಕಾನ್ ಆಗಿ ಅದರ ಬಗ್ಗೆ ನಾವು ವಿಚಾರಗಳನ್ನು ಮಾಡ್ತಾ ಇರ್ತೀವಿ. ಈ ಪರಿಸರ ವ್ಯವಸ್ಥೆಗೆ ಬಂದಾಗ ನಮ್ಮಲ್ಲಿ ಸುಧಾರಣೆಗಳು ಕಂಡು ಬರ್ತಿದ್ದಾವ, ಜನರ ಮನೋಭಾವನೆ ಬದಲಾಗ್ತಿದೆಯಾ? ಹೇಗೆ ಜನರ ಮನೋಭಾವ ಬದಲಾವಣೆ ಆದಾಗ ಮಾತ್ರ ಈ ಒಂದು ನಮ್ಮ ಪರಿಸರಕ್ಕೆ ಒಂದು ಉಳಿತಾಗುತ್ತೆ ಅಂತ ಎಲ್ಲರೂ ಭಾವಿಸಿದ್ದೀನಿ, ನಾನು ಸಹ ಭಾವಿಸಿದ್ದೀನಿ. ಸೊ ಈಗ ಇದಕ್ಕೋಸ್ಕರನೇ ಈ ಒಂದು ಕಾರಣಕ್ಕೆ ನಮ್ಮ ಭಾರತ ಸರ್ಕಾರ 2022 ಒಂದು ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅಂತ ಮಾಡಿದೆ, ಅಂದರೆ ಮಿಷನ್ ಲೈಫ್ ಅಂತ ಒಂದು ಅಭಿಯಾನ ಶುರು ಮಾಡಿದೆ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಈ ವಿಶ್ವಾದ್ಯಂತ ಇದನ್ನು ಅವರು ಇದನ್ನು ಎಲ್ಲ ದೇಶಗಳಿಗೆ ಇದನ್ನು ಸಂದೇಶ ಕೊಟ್ಟಿದ್ದಾರೆ. ಅಂದರೆ ಮಿಷನ್ ಲೈಫ್ ಅಂದರೆ ಅದು ಈ 2022 ಲಾಂಚ್ ಆಗಿದೆ, 5 ಅಂದರೆ 2027 ತನಕ 5 ಇದು ಈ ಅಭಿಯಾನ ನಡೀತಾ ಇದೆ. ಇದು ಭಾರತದಲ್ಲೆಲ್ಲ ಬೇರೆ ದೇಶದಲ್ಲೂ ನಡೆಯಿದೆ. ಈ ಅಭಿಯಾನದಲ್ಲಿ ಏನು ಮಾಡಬೇಕು ಅಂದರೆ ಜನಗಳ ಮನಸ್ಥಿತಿ ಬದಲಾಗಬೇಕು ಪರಿಸರದ ಕಡೆಗೆ. ಅಲ್ಲಿ 8 ಪ್ರತಿ ನಾವು ಈಗ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಲೂ ಸಹ ಈ ಅಭಿಯಾನವನ್ನು ಇವತ್ತು ರಾಜ್ಯಾದ್ಯಂತ ನಡೆಸಿದ್ವಿ ಈ ಪರಿಸರ ದಿನಾಚರಣೆ ತನಕನೂ, ಇವತ್ತಿನ ತನಕನೂ ವಿವಿಧ ಸ್ಥಳಗಳಲ್ಲಿ ಅಭಿಯಾನ ನಡೀತು. ಈಗ ರಾಯಚೂರಲ್ಲೂ ನಾವು ನವೋದಯ ಕಾಲೇಜ್ ಇರ್ಬೋದು, ಮತ್ತು ಎಸ್ ಎಲ್ ಎನ್ ಕಾಲೇಜ್ ಇರ್ಬೋದು, ಮತ್ತು ಹಲವು ಇಂಡಸ್ಟ್ರಿಗಳಲ್ಲಿ ಅಭಿಯಾನ ಮಾಡಿದ್ವಿ. ಇದರಲ್ಲಿ ಏನಂದರೆ ಒಂದು 8 ಅಂಶಗಳು, ಈಗ ನೀರಿನ ಬಳಕೆ ಇರ್ಬೋದು, ಮತ್ತು ಪ್ಲಾಸ್ಟಿಕ್ ಇದ್ರ ಬಗ್ಗೆ ಇರ್ಬೋದು, ಮತ್ತು ಇ ವೇಸ್ಟ್ ನಮ್ಮ ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಇರ್ಬೋದು. ಸೊ ಈ ಥರ 8 ಅಂಶಗಳನ್ನ ಮನದಟ್ಟು ಮಾಡಿಕೊಂಡು ನಾವು ನಮ್ಮ ಜೀವನ ಶೈಲಿಯನ್ನು ಅದೇ ರೀತಿ ಒಂದು ರೂಪಿಸ್ಕೋಬೇಕು, ಆ ಇವುಗಳಿಂದ ದೂರ ಇರಬೇಕು ಅನ್ನೋ ಒಂದು ಇದ್ರ ಮೇಲೆ ಎಲ್ಲ ಓತು ಎಲ್ಲರೂ ಸಹ ಒಂದು ಇದನ್ನು ಪ್ರತಿಜ್ಞೆಯನ್ನು ಸಹ ತಗೊಂಡು. ಸೊ ಇವತ್ತು ಸುಮಾರು ಒಂದು 45,000 ಜನಕ್ಕೆ ನಾವು ಈ ಒಂದು ಈ ಅಭಿಯಾನದಲ್ಲಿ ಪ್ರತಿಜ್ಞೆ ಮೂಡಿಸಿ ಇದರ ಬಗ್ಗೆ ಮೂಡಿಸಿದ್ದೀವಿ. ಸೊ ಇದು ನಿಜ ಹೇಳಬೇಕಂದ್ರೆ ಜನಗಳ ಮನಸ್ಥಿತಿ ಚೇಂಜ್ ಆದಾಗ ತನಕನೂ ಈ ಕಾನೂನು ಕಟ್ಟಲೆಗಳು, ಈ ನಮ್ಮ ಯಾವುದೇ ಒಂದು ಸ್ಟ್ಯಾಚುಟರಿ ಬಾಡಿ ಬೋರ್ಡ್ ಬಲವಂತವಾಗಿ ನಾವು ಯಾರನ್ನೂ ಇದು ಬದಲಾಯಿಸೋಕ್ಕಾಗಲ್ಲ. ಸೊ ಅದರಿಂದ ಈ ಜನಗಳ ಮನಸ್ಥಿತಿ ಬದಲಾಗಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಮಿಷನ್ ಲೈಫ್ ಅನ್ನೋದನ್ನ ಕೇಂದ್ರ ಸರ್ಕಾರ ಶುರು ಮಾಡಿದೆ, ಮತ್ತು ಅದೇ ಘೋಷಣೆಯನ್ನು ಪ್ರಪಂಚದಾದ್ಯಂತ ನೀಡಲಾಗಿದೆ. ಏನ್ ಹೇಳ್ತೀರಿ ಸರ್ ಕೊನೆಗೆ, ವಿಶ್ವ ಪರಿಸರ ದಿನಾಚರಣೆ ಈ ಸಂದರ್ಭದಲ್ಲಿ ನಮ್ಮ ಪರಿಸರ ವ್ಯವಸ್ಥೆ ಉಳಿಬೇಕು, ಪರಿಸರ ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದ್ರೆ ಈ ಜೀವ ಸಂಕುಲಕ್ಕೆ ಒಂದು ಒಳ್ಳೆಯ ನೆಮ್ಮದಿ ಬದುಕನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ? ನಿಮ್ಮ ವಿಚಾರ. ಪರಿಸರ ಉಳಿಬೇಕಂದ್ರೆ ಎಲ್ಲ ಒಬ್ಬ ಇಬ್ಬ ಎಲ್ಲ 3 ಜನದಿಂದ ಸಾಧ್ಯ ಇಲ್ಲ. ಪ್ರತಿ ಕ್ಷೇತ್ರದಲ್ಲೂ ಎಲ್ಲರೂ ಕೆಲಸ ಕೈಗೂಡಿಸ್ಕೋಬೇಕು. ಸೊ ನಂದಲ್ಲ ನಂದಲ್ಲ ನಂದಲ್ಲ ಅಂದ್ರೆ ಯಾರ್ದು ಅಲ್ಲ ಕೊನೆಗೆ. ಸೊ ಈಗ ಒಬ್ಬ ಅವನೊಬ್ಬ ಕೃಷಿ ತಜ್ಞ ಆಗಿರ್ಬೋದು, ಇನ್ನೊಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಡಾಕ್ಟರ್ ಆಗಿರ್ಬೋದು, ಇನ್ನೊಬ್ಬ ಏನೋ ಒಂದು ವೃತ್ತಿ ಮಾಡ್ತಾನೆ, ಒಬ್ಬ ಡ್ರೈವರ್ ಆಗಿರ್ಬೋದು, ಎಲ್ಲರ ಮನಸ್ಥಿತಿ ಪರಿಸರ ಉಳಿಸೋ ಕಡೆಗೆ ಇರಬೇಕು. ಇದು ನಂದಲ್ಲ, ನಾನೇನೋ ಮಾಡ್ಕೋಬೋದು, ನಾನು ಇವತ್ತು ಡ್ರೈವಿಂಗ್ ಮಾಡ್ತಾನೆ, ಹೇಗೋ ಕ್ಲಚ್ ಟ್ರೈಮ್ ಕಚ್ ಕಾಲಿಟ್ಟು ಹೇಗೋ ಬೇಕಾದ್ರೆ ಡ್ರೈವ್ ಮಾಡೋದು, ಏನೋ ಒಂದು ನಾನು ಈ ಭೂಮಿ ಸೇವ್ ಮಾಡಬೇಕು ಅಂತ ಉದ್ದೇಶ ಇದ್ದರೆ, ಭೂಮಿಗೆ ಮಾಲಿನ್ಯವಾಗದಂತೆ ತಡಿಬೇಕು ಅನ್ನೋ ಉದ್ದೇಶ ಇದ್ದರೆ ಅವನು ಪೆಟ್ರೋಲ್ನ ಆದಷ್ಟು ಇದರಿಂದ ನಿಖರದಿಂದ ಬೆಳೆಸ್ತಾನೆ, ಮತ್ತು ಅದನ್ನು ಮಾಲಿನ್ಯ ಆಗೋದು ತಡೀತಾನೆ, ಕ್ಲಚ್ ಡ್ರೈವ್ ಮಾಡಲ್ಲ. ಆ ಥರ ಹಲವು ಅವ್ರ ಮನಸ್ಥಿತಿಗಳೇ ಬದಲಾಗ್ತವೆ. ಸರಳವಾದಂಥ ಒಂದು ಬದುಕನ್ನು ನಾವು ಅರಸಿದರೆ, ಸರಳವಾದ ಬದುಕು ಯಾವಾಗಲೂ ಈ ಪ್ರಕೃತಿಗೆ ಪ್ರಿಯವಾದ ಬದುಕು. ನಾವು ಮನುಷ್ಯ ಈ ಬಂದಾಗ ಏನು ಹೋದಾಗಲೂ ಏನು ಇಲ್ಲ. ಸೊ ಅದೇ ಥರ ಅವನು ಆದಷ್ಟು ಈ ಭೂಮಿಗೆ ಹೊರೆಯಾಗದಂತೆ ಬದುಕುವಂಥ ಬದುಕು. ಸೊ ನಮ್ಮೆಲ್ಲರಿಗೂ ಒಂದು ಮುಂದಿನ ಪೀಳಿಗೆಗೆ ನಾವು ಭೂಮಿಯನ್ನು ಉಳಿಸುವಂತ ಅತಿಯಾದ್ರೆ ಎಲ್ಲ ನಮ್ಮ ಅಮೃತವು ವಿಷವಾಗುವಂತ ವ್ಯವಸ್ಥೆ ನಮ್ಮ ಇದರಲ್ಲಿದೆ. ಸೊ ಅದರಿಂದ ನಾವು ಯಾವುದನ್ನು ಅತಿಯಾಗಿ ನಾವು ಮಾಡ್ಕೊಳ್ಳೇಬಾರದು. ಸೊ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಈಗ ಆಹಾರ ಇರ್ಬೋದು, ಅದನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ವೇಸ್ಟ್ ಮಾಡೋದು ಮತ್ತೊಂದು ಮಾದರಿ ಮಾಡಿದ್ರೆ, ಸೊ ಅದು ನಿಜವಾಗ್ಲಿ ಪ್ರಕೃತಿಯ ಮೇಲೆ ನಾವು ಸಿಗುತ್ತಿರುವ ಅಪಚಾರ ಅಂತ. ಸಾಕಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ರೆ ಈ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ. ಈ ವರ್ಷದ ಥೀಮು ಪ್ಲಾಸ್ಟಿಕ್ ಅನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ದೂರ ಇರಬೇಕು, ಒಂದು ಸುಂದರ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ನಾವು ಸ್ವಚ್ಛತೆ, ಮಳೆ, ಗಾಳಿ, ಜೊತೆಗೆ ಅರಣ್ಯೀಕರಣಕ್ಕೂ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು. ಸಮತೋಲನ ಪರಿಸರ ಇದ್ದಾಗ ಮಾತ್ರ ನಮ್ಮ ಒಂದು ಬದುಕು ಬ್ಯಾಲೆನ್ಸ್ ಆಗಿರ್ತದೆ, ಇಲ್ಲ ಅಂತಂದ್ರೆ ಇಂಬ್ಯಾಲೆನ್ಸ್ ಆಗಿ ಹೋಗ್ತದೆ ಅಂತ ಒಂದು ವಿಚಾರ. ಖಂಡಿತ ಖಂಡಿತ. ಈಗ ರಾಯಚೂರಲ್ಲಿ ಮಟ್ಟಿಗೆ ಹೇಳಬೇಕು ಅಂದ್ರೆ ಇದು ಬಹಳ ಮುಖ್ಯವಾದದ್ದು. ಮತ್ತು ಇನ್ನೊಂದು ಒಂದು ಹೆಮ್ಮೆಯ ವಿಚಾರ ಅಂದರೆ, ಈ ರಾಯಚೂರಿಗೆ ಕಳೆದ ಬಾರಿ 2022 ಪರಿಸರ ಪ್ರಶಸ್ತಿಯನ್ನು ನಮ್ಮ ಈ ರಾಯಚೂರಿನ ಗ್ರೀನ್ ರಾಯಚೂರು ಅನ್ನೋ ಸಂಸ್ಥೆಗೆ ಕೊಟ್ಟಿದ್ದರು. ಅದೇ ರೀತಿ ಈ ವರ್ಷ ಸಹ ನಮ್ಮ ಸಿಂಧನೂರಿನ ವನಸಿರಿ ಫೌಂಡೇಶನ್ ಶ್ರೀ ಅಮರೇಗೌಡ ಅವರಿಗೆ ಇವತ್ತು ಪರಿಸರ ಪ್ರಶಸ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಬೆಂಗಳೂರಲ್ಲಿ ಪ್ರದಾನ ಮಾಡಿದ್ದಾರೆ. ಸಂಘ ಸಂಸ್ಥೆಗಳು ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡಲು ಒಂದು ಶ್ರಮಿಸ್ತಾ ಇದ್ದಾರೆ. ಈ ಸರ್ ರಾಯಚೂರು ಮಟ್ಟಿಗೆ ಇದು ಎರಡು ಕಂಟಿನ್ಯೂಸ್ಲಿ 2 ವರ್ಷಕ್ಕೆ ಪ್ರಶಸ್ತಿ ಬಂದಿರುವುದು ಒಂದು ಹೆಮ್ಮೆಯ ವಿಷಯ. ನೀವು ಮುಖ್ಯವಾಗಿ ನಮಗೆ ಈ ಒಂದು ಅವಕಾಶ ನೀಡಿದ್ದಕ್ಕೆ ನಮ್ಮ ಆಕಾಶವಾಣಿ ರಾಯಚೂರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಎಲ್ಲ ಶ್ರೋತೃಗಳಿಗೆ ನನ್ನ ವಂದನೆಗಳು. ಮತ್ತು ವಿಶ್ವ ಪರಿಸರ ದಿನದ 50ನೇ ವರ್ಷದ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಒಂದು ಒಳ್ಳೆಯ ಪರಿಸರವನ್ನು ನೀಡಲಿ ದೇವರು ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮದಲ್ಲಿ ರಾಯಚೂರಿನ ಪರಿಸರ ಸಂರಕ್ಷಣಾ ಅಧಿಕಾರಿಗಳಾದ ಶ್ರೀ ಎಂಎಸ್ ನಟೇಶ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಸಿಹಾಳ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ರಾಯಚೂರಿನ ಪ್ರಾದೇಶಿಕ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಚಂದ್ರಣ್ಣ ಎ ಅವರಿಂದ ಮಾಹಿತಿಯನ್ನ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇಂದು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಪರಿಸರದ ಕುರಿತು ಸಾಕಷ್ಟು ಇಂದಿನ ದಿನ ಚರ್ಚೆಗಳು, ಮಹತ್ವದ ಕುರಿತು ವಿಚಾರ ಸಂಕಿರಣಗಳು, ಚಿಂತನ ಮಂಥನ ನಡೀತಾ ಇದ್ದಾವೆ. ಕಳೆದ 5 ದಶಕಗಳಿಂದ ಅಂತಂದ್ರೆ 50 ವರ್ಷಗಳಿಂದ ಈ ವಿಶ್ವ ಪರಿಸರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ಕೊಂತ ಬಂದಿದ್ರು ಕೂಡ ಪರಿಸರದಲ್ಲಿ ಪ್ರಗತಿಯನ್ನ ನಾವು ಇನ್ನು ಕಾಣೋದಕ್ಕೂ ಪರಿದಾಡುವಂತಹ ಒಂದು ಪರಿಸ್ಥಿತಿ ಇದೆ. ಬಿಸಿಲಿನ ಧಗೆಯಾಗಿರಬಹುದು, ಹಾಗೇನೆ ಪರಿಸರದಲ್ಲಿ ಅಸಮತೋಲನ ಉಂಟು ಮಾಡುವಂತಹ ಅನೇಕ ಚಟುವಟಿಕೆಗಳು ಇಂದು ನಡೀತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಗೆ ನಮ್ಮ ಜವಾಬ್ದಾರಿಗಳೇನು, ಪರಿಸರ ಸಂರಕ್ಷಣೆಯತ್ತ ನಾವು ಇಲ್ಲಿ ಎಡಿವಿದೆಯೋ ಹೇಗೆ, ಮುಖ್ಯವಾಗಿ ರಾಯಚೂರು ಜಿಲ್ಲೆಗೆ ಪರಿಸರದ ಒಂದು ವ್ಯವಸ್ಥೆಗೆ ಬಂದಾಗ ಇಲ್ಲಿನ ಪರಿಸರದ ಸ್ಥಿತಿಗತಿ ಹೇಗಿದೆ, ಎಷ್ಟಾಗಬೇಕಾಗಿತ್ತು, ಎಷ್ಟಿದೆ, ಜೊತೆಗೆ ಅರಣ್ಯ ಇಲಾಖೆಯು ಕೂಡ ಈ ಪರಿಸರ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಹೇಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಎಂಬಂತ ಒಂದು ಮಾಹಿತಿಯನ್ನ ಇವತ್ತು ನಮ್ಮ ಜೊತೆ ರಾಯಚೂರು ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾದೇಶಿಕ ವಿಭಾಗ ರಾಯಚೂರಿನ ಡಾಕ್ಟರ್ ಚಂದ್ರಣ್ಣ ಎ ಅವರು ನಮ್ಮ ಕೇಳುವರಿಗೆ ಮಾಹಿತಿಯನ್ನ ಮಾಡಿಕೊಡ್ತಿದ್ದಾರೆ. ಹೇಳಿ ಸರ್, ಈ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ತಮ್ಮ ವಿಚಾರಗಳು. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು. ನಾವು 1972 ಯುನೈಟೆಡ್ ನೇಷನ್ಸ್ ಅಲ್ಲಿ ನಮ್ದು ಒಂದು ದೇಶನು ಒಂದು ಅದರಲ್ಲಿ ಅಂಗವಾಗಿ ಇರೋದ್ರಿಂದ ನಮ್ಮ ಭೂಮಿಯನ್ನ ಸಂರಕ್ಷಣೆ ಮಾಡಿಕೊಳ್ಳುವ ಉದ್ದೇಶದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆಗೆ ಎಲ್ಲಾ ಸಾರ್ವಜನಿಕರಿಗೂ ಸಾಂಕೇತಿಕವಾಗಿ ಎಲ್ಲರಿಗೂ ತಿಳಿಯಲಿ ಅಂತ ಆಚರಿಸ್ತೇವೆ. ನಮ್ಮ ರಾಯಚೂರು ಜಿಲ್ಲೆಯು ಟೋಟಲ್ ಭೌಗೋಳಿಕವಾಗಿ 836,000 ಹೆಕ್ಟರ್ ಭೌಗೋಳಿಕವಾಗಿ ವಿಸ್ತೀರ್ಣ ಹೊಂದಿದ್ದು, ಅದರಲ್ಲಿ ನಮ್ಮ ಪರಿಸರ ಅಂದ್ರೆ ಅರಣ್ಯ ಇಲಾಖೆಯ ಪ್ರದೇಶ ಅರಣ್ಯ ಪ್ರದೇಶ 35,000 ಹೆಕ್ಟರ್ ಭೌಗೋಳಿಕ ವಿಸ್ತೀರ್ಣ ಹೊಂದಿರುತ್ತದೆ. ಟೋಟಲ್ ಕಂಪೇರ್ ಮಾಡಿದಾಗ ನಾವು 4.19% ಮಾತ್ರ ಅರಣ್ಯ ಪ್ರದೇಶ ಹೊಂದಿದ್ದು, ಕುರುಚಿಲು ಗಿಡ ಕಾಡಾಗಿರುತ್ತದೆ ಹಾಗೂ ಬೆಟ್ಟ ಗುಡ್ಡಗಳ ನಾಡಾಗಿರುತ್ತದೆ. ಇವುಗಳು ಭೌಗೋಳಿಕವಾಗಿ ನಾವು ಕಂಪ್ಯಾರಿಸನ್ ಮಾಡಿದಾಗ 4.9% ಇರೋದನ್ನ ನಾವು 33%ಗೆ ನಾವು ಅರಣ್ಯ ಪ್ರದೇಶ ಇರಬೇಕು ಅಂತ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಹೇಳ್ತದೆ. ಅದನ್ನ ನಾವು ಭೌಗೋಳಿಕ ವಿಸ್ತೀರ್ಣ ಜಾಸ್ತಿ ಇರೋ ಕಡೆ ನಾವು ಕೃಷಿ ಅರಣ್ಯ ಪ್ರೋತ್ಸಾಹವಾಗಿ ಕೃಷಿ ಅರಣ್ಯಗಳನ್ನು ಉಪಯೋಗಿಸ್ತಾ ಇದ್ದೀವಿ, ಕೃಷಿ ಭೂಮಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಕೃಷಿ ಪ್ರೋತ್ಸಾಹ ಧನವನ್ನು ನಾವು ರೈತರಿಗೆ ಕೊಟ್ಟು ಅರಣ್ಯ ಪ್ರದೇಶ ಹೆಚ್ಚಿಸಲಿಕ್ಕೆ ಇದ್ ಮಾಡ್ತಾ ಇದೀವಿ. ರಸ್ತೆ ಬದಿಗಳ ನಡೆತಪ್ಪುಗಳನ್ನು ನಾವು ವಿಸ್ತರಿಸ್ತಾ ಇದ್ದೀವಿ. ಈ ತರ ನಾವು 33% ಅರಣ್ಯ ಪ್ರದೇಶ ಇನ್ಕ್ರೀಸ್ ಮಾಡುವ ಉದ್ದೇಶದಲ್ಲಿ ನಾವು ಇದ್ ಮಾಡ್ತಾ ಇದೀವಿ. ಪ್ರಸ್ತುತ ಈ ವರ್ಷ ನಾವು 153 ಹೆಕ್ಟರ್ನ ನಾವು ಕೈಗೊಂಡಿದ್ದೇವೆ. ಈ ಮಳೆಗಾಲದಲ್ಲಿ ನಡೆತಪ್ಪನ್ನ ನಾವು ಬೆಳೆಸ್ತೇವೆ. ಮುಂದಿನ ವರ್ಷಕ್ಕೆ ನಾವು ಆಲ್ರೆಡಿ ಪ್ಲಾನ್ ಮಾಡಿ 350 ಹೆಕ್ಟರ್ನ ಪ್ರಪೋಸಲ್ ಮಾಡಿ ಇದ್ ಮಾಡ್ತೇವೆ. ಇದು ಪ್ರತಿ ವರ್ಷವೂ ಒಂದಲ್ಲ ಒಂದ್ ರೀತಿಯಲ್ಲಿ ನಾವು ಅರಣ್ಯೀಕರಣ ಅಭಿವೃದ್ಧಿ ಕ್ರಮಗಳನ್ನ ನಾವು ಕೈಗೊಳ್ತಾ ಇದ್ವಿ. ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಹ ಈ ಸಾಲಿನಲ್ಲಿ 23-24 ಸಾಲಿಗೆ 80,000 ಗಿಡಗಳನ್ನು ನಾವು ಬೆಳೆದು ರಸ್ತೆ ಬದಿಯ ನಿರ್ತಪಗಳನ್ನು ನಿರ್ಮಾಣ ಮಾಡಲಿಕ್ಕೆ ತಯಾರಿ ನಡೆಸಿಕೊಂಡಿದ್ದೇವೆ. ಮತ್ತೆ ಒಂದು RSPD ಯೋಜನೆ ಅಡಿಯಲ್ಲಿ ಈ ಮಳೆಗಾಲದಲ್ಲಿ ಸಾರ್ವಜನಿಕರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಶಾಲಾ ಕಾಲೇಜುಗಳಿಗೆ ವನಮಹೋತ್ಸವ ಕಾರ್ಯಕ್ರಮಗಳಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಕಾರ್ಯಕ್ರಮಗಳ ಅಡಿಯಲ್ಲಿ ರಿಯಾಯಿತಿಯಾಗಿ ರೈತರಿಗೂ ಸಸಿ ವಿತರಿಸಲು ನಾವು 3 ಲಕ್ಷ ಸಸಿಗಳನ್ನು ನಾವು ಬೆಳೆಸಿದೀವಿ. ಅದರಲ್ಲಿ ಸೈಜ್ ಅವರು ಅಂತಂದ್ರೆ 6-9 ಸೈಜ್ 50,000, 8-12 ಸೈಜ್ 142,000 ನಾವು ಸಸಿಗಳನ್ನು ಬೆಳೆಸ್ತಾ ಇದೀವಿ. ಒಟ್ಟಾರೆ 3,00,000 ಸಸಿಗಳನ್ನು ನಾವು ರೈತರಿಗೆ ವಿತರಿಸಲು ಹಾಗೂ ಸಂಘ ಸಂಸ್ಥೆಗಳ ಅರಣ್ಯೇತರ ಜಾಗಗಳಲ್ಲಿ ನೆಡಲು ಕ್ರಮ ಜರುಗಿಸಿದ್ದಾರೆ. ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಇಲಾಖೆಯಲ್ಲಿ ಹಮ್ಮಿಕೊಂಡಿದ್ದಾವೆ. ವಿಶ್ವ ಪರಿಸರ ದಿನಾಚರಣೆಯಲ್ಲಿ ತಮಗೆಲ್ಲ ತಿಳಿಯಬಯಸಿರೋದೇನೆಂದ್ರೆ, ನಾವು ಒಂದೇ ಭೂಮಿ ಒಂದೇ ಮನೆ ಅನ್ನೋ ರೀತಿಯಲ್ಲಿ ಮನೆಗೆ ಹೋಲಿಸಿ ನಮ್ಮ ಮನೆಯನ್ನು ಯಾವ ರೀತಿ ಸಮೃದ್ಧಿಯಾಗಿ ಇಟ್ಕೊಳ್ಳಲು ನಾವು ಬಯಸ್ತೇವೆ, ಆ ರೀತಿ ನಾವು ಮನೆಯಲ್ಲಿ ಇರುವ ತಾಯಿಯನ್ನು ನಾವು ಹೇಗೆ ಅನುಸರಿಸಿಕೊಂಡು ಹೋಗ್ತೇವೆ, ಆತರ ನಮ್ಮ ಭೂಮಿ ತಾಯಿಯನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು. ಈಗಾಗಲೇ ನಮ್ಮ ಪರಿಸರಗಳಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಹಾಗೂ ಭೂಮಿ ಪೊಲ್ಯೂಷನ್ ಇವೆಲ್ಲ ನಡೀತಾ ಇದೆ. ಈ ವರ್ಷ ಸೊಲ್ಯೂಷನ್ ಟು ದಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋ ಕ್ಯಾಪ್ಷನ್ ಇಟ್ಟು ಒಂದು ಥೀಮ್ ಅನ್ನಿಟ್ಟು ಈ ಕಾರ್ಯಕ್ರಮವನ್ನ ಆಯೋಜಿಸಲು ವಿಶ್ವ ಯುನೈಟೆಡ್ ನೇಷನ್ಸ್ ತಿಳಿಸಿರೋದ ಬೇರೆಗೆ ನಾವು ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನು ನಂಬ್ಕೊಳ್ತಾ ಇದೀವಿ. ಇದು ನಮ್ಗೆಲ್ಲ ಶುಭದಾಯಕ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದ್ರೆ ಮಿನಿಮಮ್ ಪ್ಲಾಸ್ಟಿಕ್ ಉಪಯೋಗ ಹಾಗೂ ಅದರ ಆಗುವಗಳ ವಿಚಾರಗಳನ್ನ ನಮ್ಮ ಪರಿಸರ ಇಲಾಖೆಯವರು ಮುಂದಿನ ಇದರಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮ್ಮ ಅಮೂಲ್ಯ ಮಾಹಿತಿಗಾಗಿ. ಇದುವರೆಗೆ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ರಾಯಚೂರಿನ ಪ್ರಾದೇಶಿಕ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಚಂದ್ರಣ್ಣ ಎ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜನಪದ ಗೀತೆಗಳು. ಅಮದಿಹಾಳ್ ಗ್ರಾಮದ ಗದ್ದೆಪ್ಪ ಹಾಗೂ ಸಂಗಡಕರಿಂದ ಕಣಿ ಹಲಗೆ ವಾದನ.